ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು. ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ನಮ್ಮ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೇಳಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಹಣ್ಣು ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ ಪತ್ತೆಪುರ ಅವರಿಂದ ದ್ರಾಕ್ಷಿ ಬೆಳೆಯ ಚಾಟ್ನಿ ಸಮಯದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಮಾತುಕತೆ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ದ್ರಾಕ್ಷಿ ಬೆಳೆಗಾರರು ಈ ಕಡೆ ಗಮನ ಕೊಡಬೇಕು. ದ್ರಾಕ್ಷಿ ಒಳಗೆ ನಾವು ನಿರ್ವಹಣೆ ಮಾಡುವಂಥ ಒಂದು ಸಂದರ್ಭದೊಳಗೆ ಎರಡು ಚಟ್ನಿಗಳು ಭಾಳ ಮುಖ್ಯ ಆಗಿಬಿಡ್ತಾವೆ ನಮಗೆ. ಒಂದು ಅಕ್ಟೋಬರ್ ಚಟ್ನಿ, ಚಳಿಗಾಲದ ಚಟ್ನಿ, ಇನ್ನೊಂದು ಬೇಸಿಗೆ ಚಟ್ನಿ, ಅದನ್ನು ಏಪ್ರಿಲ್ ಸಮಯದೊಳಗೆ ಮಾಡುವಂಥದ್ದು. ಈಗಾಗಲೇ ಈ ಸೀಸನ್ ಮುಗಿದದ, ಇನ್ಮೇಲೆ ಬೇಸಿಗೆ ಚಟ್ನಿ ಮಾಡುವಂಥ ಒಂದು ಸಮಯ. ಈ ಟೈಮ್ನೊಳಗೆ ಯಾವ್ಯಾವ ವಿಚಾರಗಳನ್ನು ನಮ್ಮ ರೈತರು ಗಮನಿಸಬೇಕು, ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಮಾಡಬೇಕು ಚಟ್ನಿ, ಇವೆಲ್ಲ ಅನುಭವಸ್ಥರಿದ್ದವರಿಗೆ ತಮಗೆ ಗೊತ್ತಿರ್ತದೆ. ಆದರೂ ಕೂಡ ತಂತ್ರಜ್ಞಾನ ಅನ್ನುವಂಥದ್ದೇನದ ಅದು ನಾವು ಯಾವತ್ತೂ ತಿಳ್ಕೊಂಡಿರಬೇಕು. ಯಾವ ತತ್ವವನ್ನು ಅಳವಡಿಸಿಕೊಂಡು ನಾವು ಚಟ್ನಿ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇರ್ತದೆ. ಅದಕ್ಕೆ ಈ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಇದನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದೊಳಗೆ ಹಣ್ಣಿನ ಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಸತೀಶ್ ಫತೇಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಫತೇಪುರ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರಗಳು ಸರ್. ಇವತ್ತಿನ ದಿವಸ ಸಕಲ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ ಈ ಒಂದು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ವತಿಯಿಂದ ನಾ ಇಲ್ಲಿ ಒಂದು ತಮಗೆ ಏನಪ್ಪ ಅಂದರೆ ದ್ರಾಕ್ಷಿ ಬೆಳೆಯಲ್ಲಿ ಏಪ್ರಿಲ್ ಚಾಟ್ನಲ್ಲಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಬಗ್ಗೆ ನಿಮಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಆದಾಗ್ಯೂ ಏನಪ್ಪ ಅಂದರೆ ಸಾಕಷ್ಟು ರೈತರು ದ್ರಾಕ್ಷಿಯಲ್ಲಿ ನಿಪುಣರಿದ್ದರು, ಆ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾರೆ. ಆದಾಗ್ಯೂ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಬದಲಾವಣೆಗಳ ನಂತರ ಅವುಗಳನ್ನು ಸಹ ಅಳವಡಿಸಿಕೊಳ್ಳಿಕ್ಕೆ ನಾವು ದ್ರಾಕ್ಷಿಯಲ್ಲಿ ಏಪ್ರಿಲ್ ಚಾಟ್ನಿ ಒಂದು ಮಾಡುವಂಥ ಹಂತದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ನಾವು ಮುಂದಿನ ಒಂದು ಏಪ್ರಿಲ್ ಚಾಟ್ನಲ್ಲಿ ಗರ್ಭ ಒಂದು ಕಟ್ಟುವುದಾಗಿರ್ಬೋದು ಮತ್ತು ಅಕ್ಟೋಬರ್ ಚಾಟ್ನಲ್ಲಿ ಉತ್ತಮ ಗುಣಮಟ್ಟದ ಗೊಂಚಲುಗಳು ಮತ್ತು ಕಡಿಮೆ ರೋಗಗಳನ್ನು ನಾವು ನಿರೀಕ್ಷಿಸಬಹುದು. ಆದ್ದರಿಂದ ನಾವೆಲ್ಲ ಈಗೇನು ಅಂತಂದರೆ ಈ ಒಂದು ಏಪ್ರಿಲ್ ಚಾಟ್ನಿ ಮಾಡೋಕ್ಕಿಂತ ಮುನ್ನ ಸಾಕಷ್ಟು ಅಂಶಗಳಾದ ಏನಪ್ಪ ಅಂದರೆ ಭೂಮಿಯ ಒಂದು ತಯಾರಿ, ಕಡ್ಡಿಯ ಒಂದು ತಯಾರಿ, ಅದೇ ರೀತಿ ನೀರು ಮತ್ತು ಪೋಷಕಾಂಶಗಳ ತಯಾರಿಗಳನ್ನು ನಾವು ಅದರೊಂದಿಗೆ ಸಸ್ಯ ಪ್ರಚೋದಕಗಳನ್ನು ಸರಿಯಾದ ವೇಳೆಯಲ್ಲಿ ನಾವು ಉಪಯೋಗ ಮಾಡಿದ್ದೆ ಆದಲ್ಲಿ ಅತಿ ಕಡಿಮೆ ಒಂದು ಪೋಷಕಾಂಶ ಮತ್ತು ನೀರು ಮತ್ತು ಸಸ್ಯ ಪ್ರಚೋದಕದೊಂದಿಗೆ ಶೇಕಡ 90% ಕಡ್ಡಿ ನಾವು ಪಕ್ವವನ್ನು ಕಡಿಬೋದು. ಅದೇ ರೀತಿ ನಾವು ಉತ್ತಮ ಇಳುವರಿಯನ್ನು ಅಕ್ಟೋಬರ್ ಚಟ್ನಿಯಲ್ಲಿ ಪಡಿಬೋದು. ಹೀಗಾಗಿ ಏನಪ್ಪ ಅಂದರೆ ಏಪ್ರಿಲ್ ಚಟ್ನಿ ಮಾಡುವಂಥ ಹಂತದಲ್ಲಿ ನಾವು ಸುಮಾರು ಅಕ್ಟೋಬರ್ ಚಾಟ್ನಿ ನಂತರ ನಾವು ಹಣ್ಣುಗಳನ್ನು ಕಟಾವು ಮಾಡಿದ ನಂತರ ಗಿಡಗಳಿಗೆ ಸುಮಾರು ಕನಿಷ್ಠ 20-25 ದಿನಗಳ ಕಾಲ ನಾವು ವಿಶ್ರಾಂತಿ ಕೊಡಬೇಕಾಗುತ್ತೆ. ಆ ವಿಶ್ರಾಂತಿ ಕೊಟ್ಟ ನಂತರ ಒಂದು ವಿಶ್ರಾಂತಿ ಕಾಲದಲ್ಲಿ ಕೆಲವೊಂದಿಷ್ಟು ರೈತರು ಏನಪ್ಪಾ ಅಂದರೆ ನೀರನ್ನು ಕೊಡದೇ ಇರ್ತಾರೆ. ಆದಾಗ್ಯೂ ಏನಪ್ಪಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ಬಿಸಿಲಿನ ಒಂದು ಪ್ರಕೃತಿ ಹೆಚ್ಚಾಗ್ತಾ ಇದೆ. ಈ ಒಂದು ಸಂಶೋಧನೆಯ ಪ್ರಕಾರ ಈ ಒಂದು ಬರುವ ವರ್ಷದಲ್ಲಿ ಈ ಒಂದು ಸೂರ್ಯನ ಪ್ರಕೃತಿ ಹೆಚ್ಚಾಗಿ ಈ ಟೆಂಪರೇಚರ್ ಇನ್ನೂ ಜಾಸ್ತಿ ಆಗುವಂಥ ಸಂಭವ ಹೆಚ್ಚಾಗ್ತಾ ಇದೆ. ಹೀಗಾಗಿ ಏನಪ್ಪಾ ಅಂದರೆ ಬಳ್ಳಿಗಳು ಪೂರ್ತಿ ಬಿಸಿಲಿಗೊಡೋದ್ರಿಂದ ಭೂಮಿಯಲ್ಲಿ ತೇವಾಂಶ ಸಾಕಷ್ಟು ಹಾನಿಯಾಗಿ ಹೋಗ್ತಾ ಇರ್ತದೆ. ಆ ಒಂದು ಕಂಡೀಷನ್ ಒಳಗೆ ಏನಪ್ಪಾ ಅಂದರೆ ನಾವು ಚಾಟ್ನಿ ಮಾಡುವಂಥ ಪೂರ್ವದಲ್ಲಿ ಸಹ ಸುಮಾರು 20-25 ದಿನಗಳ ಕಾಲ ನಾವು ಬಳ್ಳಿಗಳಿಗೆ ವಿಶ್ರಾಂತಿ ಕೊಡುವ ಹಂತದಲ್ಲಿ ಕಾಲಕ್ರಮೇಣ ಒಂದು ಬಿಸಿಲಿನ ಪ್ರಕೃತಿ ನಂತರ ದವಸಕ್ಕೆ ಒಂದು 3-4,000 ಲೀಟರ್ ಪ್ರತಿ ಎಕರೆಗೆ ನಾವು ನೀಡುವುದು ಬಹಳ ಮುಖ್ಯ. ಇದರೊಂದಿಗೆ ಏನಪ್ಪಾ ಅಂತಂದರೆ ಎರಡನೇದಾಗಿ ಈ ಒಂದು ಪೋಷಕಾಂಶಗಳಂತೆ ನಿರ್ವಹಣೆ ಅಂತ ಬಂದಾಗ ಈ ಒಂದು ದ್ರಾಕ್ಷಿಯಲ್ಲಿ ನಾವು ಏಪ್ರಿಲ್ ಚಾಟ್ನ ನಂತರ ಮಾಡುವ ಪೂರ್ವ ಒಂದು 15-20 ದಿವಸಗಳ ಮೊದಲು ಬೇರುಗಳ ಒಂದು ಬೆಳವಣಿಗೆ ಬಹಳ ಮುಖ್ಯ. ಹೀಗಾಗಿ ಏನಪ್ಪ ಅಂದರೆ ಉತ್ತಮ ಒಂದು ಬೇರು ಬೆಳವಣಿಗೆ ಹಾಗೂ ಕಡ್ಡಿಯ ಒಂದು ಪಕ್ವತೆಗೋಸ್ಕರ ನಾವು ಈ ಒಂದು ಮಣ್ಣಿನ ಒಂದು ರಚನೆ, ಆಕಾರ, ಗುಣಧರ್ಮ, ಒಂದು ನೀರನ್ನು ಹಿಡಿದುಕೊಳ್ಳುವಂಥ ಶಕ್ತಿ ಹೆಚ್ಚಾಗಲಿಕ್ಕೆ ಪ್ರತಿ ಚಾಟ್ನ ಮೊದಲು ಏಪ್ರಿಲ್ ಆಗಿರ್ಬೋದು ಅಥವಾ ಅಕ್ಟೋಬರ್ ಆಗಿರ್ಬೋದು ಪ್ರತಿ ಎಕರೆಗೆ ಸುಮಾರು 10-12 ಟ್ಯಾಕ್ಟರ್ ತಿಪ್ಪೆ ಗೊಬ್ಬರವನ್ನು ನಾವು ಮೊದಲು ಬೇರುಗಳನ್ನು ಸಡಿಲು ಮಾಡಿ ಹಾಕಿದ್ದೇ ಆದಲ್ಲಿ ಇದು ಒಂದು ನೀರಿನ ಅಂಶವನ್ನು ಹಿಡ್ಕೊಂಡು ನಮಗೆ ಭೂಮಿಗೆ ಒಳ್ಳೆಯ ಒಂದು ಚಲಾವಣೆ ಏನಪ್ಪ ಅಂದರೆ ಭೌತಿಕ ಆಗಿರ್ಬೋದು ರಾಸಾಯನಿಕ ಒಂದು ಆ ಒಂದು ಗುಣಧರ್ಮ ಹೆಚ್ಚಾಗುತ್ತೆ. ಇದರೊಂದಿಗೆ ಏನಪ್ಪ ಅಂದರೆ ನೆಕ್ಸ್ಟು ಅದರೊಂದಿಗೆ ನಾವು ಬೇರುಗಳ ಒಂದು ಬೆಳವಣಿಗೆ ಬಹಳ ಮುಖ್ಯ. ಏಪ್ರಿಲ್ ಚಾಟ್ನಿಯಲ್ಲಿ ಬೇರುಗಳ ಬೆಳವಣಿಗೆ ಬಹಳ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ ಪ್ರತಿ ಎಕರೆಗೆ ಸುಮಾರು 100-150 ಕೆ ಜಿ ಸಿಂಗಲ್ ಸೂಪರ್ ಫಾಸ್ಪೇಟ್ ಅಂತ ಹೇಳ್ತೀವಿ. ಸಿಂಗಲ್ ಸೂಪರ್ ಫಾಸ್ಪೇಟ್ ಇದೇನಪ್ಪ ಅಂದರೆ ಗೊಬ್ಬರ ಈ ಒಂದು ಕಡಿಮೆ ರೇಟ್ನಲ್ಲಿ ಸಿಗುವಂಥದ್ದು ಗ್ರ್ಯಾನ್ಯುಲೇಟೆಡ್ ಫಾರ್ಮ್ ಇರುತ್ತೆ, ಪೌಡರ್ ಫಾರ್ಮ್ ಇರುತ್ತೆ. ಆ ಗ್ರ್ಯಾನ್ಯುಲೇಟ್ ಪೌಡರ್ ಫಾರ್ಮ್ ಹಾಕೋದ್ರಿಂದ ಏನಾಗುತ್ತಂದರೆ ಹಾಕ್ಲಿಕ್ಕೂ ಈಸಿ ಆಗುತ್ತೆ ಮತ್ತು ಹೊಸ ಬೇರು ಬೆಳವಣಿಗೆ ಈ ಒಂದು ಸಿಂಗಲ್ ಸೂಪರ್ ಫಾಸ್ಪೇಟ್ ಬಹಳ ಮುಖ್ಯ. ಇವುಗಳನ್ನ ಅಪ್ಲೈ ಮಾಡಿದ ನಂತರ ನೀರು ನಿರ್ವಹಣೆ ಮಾಡಿ ನಾವು ಸುಮಾರು ಕಡ್ಡಿಯ ಒಂದು ಬೆಳವಣಿಗೆ ಸಹಕಾರಿಯಾಗಲಿಕ್ಕೆ ಏನಂತಂದರೆ ನಾವು ಈ ಒಂದು ಚಾಟ್ನಿಯನ್ನು ಕೈಗೊಳ್ತೀವಿ. ಈ ಒಂದು ಚಾಟ್ನಿ ಕೈಗೊಳ್ಳೋಕ್ಕಿಂತ ಮುನ್ನ ಏನಪ್ಪ ಅಂತಂದರೆ ಈ ಒಂದು ಸಿಂಪರಣೆ ಭಾಳ ಮುಖ್ಯ. ಈ ಒಂದು ರೋಗಗಳು, ಈ ಅಂತ್ರಾಕ್ನೋಸ್ ಆಗಿರ್ಬೋದು, ಯಾವುದೇ ಒಂದು ಕೊಳೆ ರೋಗ ಆಗಿರ್ಬೋದು, ಇಂಥ ಒಂದು ಅಕ್ಟೋಬರ್ ಚಾಟ್ನಿಯಲ್ಲಿ ಸಾಕಷ್ಟು ಇರುತ್ತೆ. ಆ ಒಂದು ಬುರಿ ರೋಗ ಆಗಿರ್ಬೋದು, ಡೌನಿ ಆಗಿರ್ಬೋದು, ಈ ಕಡ್ಡಿಗಳ ಮೇಲೆ ಸಾಕಷ್ಟು ಇರುತ್ತೆ. ಹಾಗಾಗಿ ಏನಪ್ಪ ಅಂದರೆ ಚಾಟ್ನಿಯೇ ಮಾಡುವಂಥ ಮುನ್ನ ಈ ಬೋರ್ಡೋ ದ್ರಾವಣ, ನಿಮಗೆಲ್ಲ ಗೊತ್ತಿರೋಂಗೆ ಶೇಕಡ 1 ಬೋರ್ಡೋ ದ್ರಾವಣ ಸಿಂಪರಣೆ 24 ತಾಸುಗಳ ಮೊದಲು ಮಾಡಿದ್ದೇ ಅದರಲ್ಲಿ ಸುಮಾರು 70-80% ನಾವು ರೋಗವನ್ನು ನಿರ್ವಹಣೆ ನಾವು ಏಪ್ರಿಲ್ ಚಾಟ್ನಿಯಲ್ಲಿ ಸುಮಾರು ಜೂನ್ ಜುಲೈ ನಂತರ ಬರುವಂಥ ರೋಗಗಳನ್ನು ಹೀಗೆ ನಾವು ಈ ಭೂಮಿಯಲ್ಲೇ ತೆಗೆದುಹಾಕ್ಬೋದು. ಹೀಗಾಗಿ ಏನಪ್ಪ ಅಂತಂದರೆ ಈ ಒಂದು ಸ್ಪ್ರೇ ಸಿಂಪರಣೆ ಬಹಳ ಮುಖ್ಯ. ಇದಾದ ನಂತರ ತಾವು ನಿಮಗೆಲ್ಲ ಗೊತ್ತಿರೋ ಹಾಗೆ 1 ಅಥವಾ 2 ಕಣ್ಣುಗಳನ್ನು ಬಿಟ್ಟು ನಾವು ಏಪ್ರಿಲ್ ಚಾಟ್ನಿ ಮಾಡ್ತೀವಿ. ಚಾಟ್ನಿ ಮಾಡಿದ ನಂತರ ಶೇಕಡ ಸಾಕಷ್ಟು ನಾವು ನೋಡಿದಾಗ ಫೀಲ್ಡ್ ವಿಜಿಟಲ್ಲಿ ನಾವು ಕಂಡಿದ್ದೇನಪ್ಪ ಅಂತಂದರೆ ಕಳೆದ 1-2 ನಂತರನೂ ನೋಡಿದಾಗೂ ಅಲ್ಲಿ ಕಡ್ಡಿಗಳನ್ನು ಎಲ್ಲ ಒಂದು ಹೊಲದ ಬೋದಗಳಲ್ಲಿ ಸಾಕಷ್ಟು ಹಾಕಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ನಾವು ರೋಗದ ಮಗ್ಗಲೇನೆ ಏನಪ್ಪ ಅಂದರೆ ಗಿಡಗಳ ಒಂದು ಕಡ್ಡಿಗಳ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಪ್ಪ ಅಂದರೆ ಈ ಒಂದು ನೀರಿನಿಂದಾಗಿರ್ಬೋದು, ಈ ಒಂದು ಗಾಳಿಯಿಂದಾಗಿರ್ಬೋದು, ರೋಗಾಣುಗಳು ಹೊಸ ಚಿಗುರ ಮೇಲೆ ಬಂತಂದರೆ ನಮಗೆ ಒಂದು ನಿರ್ವಹಣೆ ಖರ್ಚು ಏಪ್ರಿಲ್ ಆಗಿರ್ಬೋದು ಅಕ್ಟೋಬರ್ ಚಾಟ್ನಿಯಲ್ಲಿ ಈ ಪದೇ ಪದೇ ಸಿಂಪರಣೆ ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಪ್ರತಿಯೊಬ್ಬ ರೈತರು ಈ ಒಂದು ಅವಶ್ಯಕತವಾಗಿ ಮಾಡುವಂಥ ಈ ಒಂದು ಚಟುವಟಿಕೆ ಏನಪ್ಪ ಅಂದರೆ ಏಪ್ರಿಲ್ ಚಾಟಿ ಆದ ನಂತರ ಕಡ್ಡಿಗಳನ್ನು ಕಂಪ್ಲೀಟ್ ತೆಗೆದುಕೊಂಡು ತಿಪ್ಪೆ ಗುಂಡಿಗೆ ಸಾಗಿಸುವುದು ಅಥವಾ ಆ ಒಂದು ಅದರ ಮೇಲೆ ಈ ಒಂದು ಟ್ರೈಕೋಡರ್ಮಾ ಸುಡೋಮೋನಸ್ ಸಿಂಪರಣೆಗಳನ್ನು ಮಾಡಿ ಅವುಗಳನ್ನು ಭೂಮಿಯಲ್ಲಿ ಇನ್ಕಾರ್ಪೊರೇಟ್ ಮಾಡೋದು ಬಹಳ ಮುಖ್ಯ. ಇದು ಮಾಡೋದ್ರಿಂದ ಏನಪ್ಪ ಅಂದರೆ ಈ ಒಂದು ತಿಪ್ಪೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಎರಡನೇದು ಏನಪ್ಪ ಅಂದರೆ ಅಲ್ಲಿರುವಂಥ ಜೀವಿಗಳು ಸಹ ಇದರಿಂದ ಸತ್ತೋಗುತ್ತೆ. ಇನ್ನು ಇವರಿಂದ ಆದ ನಂತರ ಈ ಒಂದು ಏಪ್ರಿಲ್ ಚಾಟ್ನಿಯೊಳಗೆ ಏನಪ್ಪ ಅಂದ್ರೆ ನಂತರ ಎಲೆಗಳ ಒಂದು ಕಡ್ಡಿಗಳ ಬೆಳವಣಿಗೆ, ಈ ಕಡ್ಡಿಗಳ ಬೆಳವಣಿಗೆ ಈ ರೈತರು ಬೇರೆ ಬೇರೆ ಒಂದು ಪದ್ಧತಿಯಲ್ಲಿ ಕಡ್ಡಿಯನ್ನು ಬೆಳೆಸ್ತಾರೆ. ಅದಕ್ಕೆ ಸಬ್ಕೇನ್ ಅಂತ ಹೇಳ್ತೀವಿ. ಈ ಸಬ್ಕೇನ್ ಮಾಡುವ ಹಂತದಲ್ಲಿ ಈ ಒಂದು 7 ಎಲೆಗಳು ಬಂದಾಗ ಅದನ್ನು ನಾವು 2 ಎಲೆ ಬಿಟ್ಟು 5 ಎಲೆನ ಇಟ್ಟುಕೊಂಡು ಅಂದರೆ 5 ಕಣ್ಣುಗಳನ್ನು ಇಟ್ಟುಕೊಂಡು 2 ಕಣ್ಣುಗಳನ್ನು ತೆಗಿತೀವಿ. ಅದರ ನಂತರ ಮತ್ತೆ 5 ಕಣ್ಣುಗಳನ್ನು ಬೆಳೆಸಿ ಮತ್ತೆ 4 ಕಣ್ಣುಗಳನ್ನು ಇಟ್ಟುಕೊಂಡು ಮತ್ತೆ ಎಲೆಗಳನ್ನು ಚೂಡ್ತೀವಿ. ಹೀಗಾಗಿ ಏನಪ್ಪ ಅಂತಂದರೆ 5 ಕಣ್ಣು ಪ್ಲಸ್ 4 ಕಣ್ಣು ಅಂತ ಹೇಳ್ತೀವಿ, 9 ಕಣ್ಣಾಗುತ್ತೆ. ಇದರ ನಂತರ ಮೇಲೆ 3 ಕಣ್ಣುಗಳನ್ನು ಬಿಟ್ಟು ನಂತರ ಟೋಟಲ್ 12 ಕಣ್ಣುಗಳು, ಅಂದರೆ ಏಪ್ರಿಲ್ ಚಾಟ್ನಿ ಆದರೂ 1ನೇ ಕಣ್ಣಿನಿಂದ ಸುಮಾರು ನಾವು 5ನೇ ಕಣ್ಣಿಗೆ ಒಂದು ಸಾರಿ, 9ನೇ ಕಣ್ಣಿಗೆ ಒಂದು ಸಾರಿ, ನೆಕ್ಸ್ಟ್ 12ನೇ ಕಣ್ಣಿಗೆ ಒಮ್ಮೆ ಸವಿಕೆಯನ್ನು ಮಾಡಿದಾಗ ಈ ಕಡ್ಡಿಯಲ್ಲಿ ಪಕ್ವತೆಯ ಪ್ರಮಾಣ ಶೇಕಡ 90% ಇನ್ನೂ ಕೆಲವೊಂದಿಷ್ಟು ರೈತರು ಏನಪ್ಪ ಅಂತಂದರೆ 9 ಕಣ್ಣುಗಳನ್ನು ಬಂದಾಗ 7 ಕಣ್ಣಿಗೆ ಇಟ್ಕೊಂಡು ಪ್ಲಸ್ ಮುಂದೆ ಐದು ಕಣ್ಣುಗಳನ್ನು ಬೆಳೆಸಿ ಸ್ಟಾಪ್ ಮಾಡ್ತಾರೆ. ಇದಕ್ಕೇನಂತಾರೆ, 7 ಮತ್ತು 5 ಸಬ್ಕೇನ್ ಸಿಸ್ಟಮ್ ಅಂತ. ಈ ಸಿಸ್ಟಮ್ ಮಾಡಿದಾಗೂ ಸಹ ನಮಗೆ ಒಳ್ಳೆಯ ಪಕ್ವತೆ ಬರುತ್ತೆ. ಇದನ್ನು ನಾವು ಸಹ ಏನಪ್ಪ ಅಂದರೆ ಕಡ್ಡಿಯ ಮೇಲ್ಛಾವಣಿ ನಿರ್ವಹಣೆಗೆ ನಾವು ಅಳವಡಿಸಿಕೊಳ್ಬೇಕು. ಇದಾದ ನಂತರ ನೀರಿನ ನಿರ್ವಹಣೆ ಬಹಳ ಮುಖ್ಯ. ಈ ಮೊದಲು ಏಪ್ರಿಲ್ ಚಾಟ್ನಿ ಮಾಡಿದ ನಂತರ ಸುಮಾರು 40 ದಿನಗಳ ಕಾಲ ನೀರಿನ ಒಂದು ಯಥೇಚ್ಛ ಬೇಕಾಗಿರುತ್ತೆ ಕಡ್ಡಿಗಳಿಗೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಪ್ರತಿ ಒಂದು ಆಮೆಯ ಪ್ರಮಾಣ ನೋಡಿಕೊಂಡು ಪ್ರತಿ ಗಿಡಕ್ಕೆ ಸುಮಾರು 15-30 ಲೀಟರ್ ಅಂದರೆ ಎಕರೆಗೆ ಸುಮಾರು 4,000-6,000 ಲೀಟರ್ ನೀರನ್ನ ನಾವು ಒದಗಿಸಬೇಕಾಗುತ್ತೆ. ಅಂದರೆ ಆಮೆಯ ಪ್ರಮಾಣ ನೋಡಿಕೊಂಡು ನಾವು ಕಪ್ಪು ಮಣ್ಣು ಇತ್ತಂದರೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಬೇಕಾಗುತ್ತೆ, ಒಂದ್ಸಲ ಹೆಚ್ಚೇ ಬೆಳೆಯುತ್ತೆ. ಅಥವಾ ಮಣ್ಣು ಸಾದಾ ಇತ್ತಂದರೆ ಅಲ್ಲಿ ನಮಗೆ ಆ ಕಪ್ಪು ಮಣ್ಣಿನಕ್ಕಿಂತ ಬೇರೆ ಮಣ್ಣುಗಳಿತ್ತಂದರೆ ಅಲ್ಲಿ ನೀರಿನ ಅಂಶ ಸ್ವಲ್ಪ ಹೆಚ್ಚಬೇಕಾಗುತ್ತೆ. ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಒಂದು ಕಡ್ಡಿಯನ್ನು ಬೆಳೆಸಲಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಒಂದು ಕಡ್ಡಿಯ ಒಂದು ಒಳ್ಳೆಯ ಒಂದು ಬೆಳವಣಿಗೆಗೋಸ್ಕರ ಪೋಷಕಾಂಶಗಳು ಬಹಳ ಮುಖ್ಯ. ಆ ಪೋಷಕಾಂಶಗಳಂದರೆ ಏನಪ್ಪ ಅಂದರೆ ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಹೇಳ್ತೀವಿ. ಅದರಲ್ಲಿ ಮೊದಲು 40 ದಿವಸ ನಮಗೆ ಸಾರಜನಕ ರಂಜಕ ಪೊಟ್ಯಾಶ್ ಅಥವಾ 99 ಅಂತ ಹೇಳ್ತೀವಲ್ಲ ಅದರ ಒಂದು ಉಪಯೋಗ ಜಾಸ್ತಿ ಇರುತ್ತೆ. ಅದರ ನಂತರ ಏನಪ್ಪ ಅಂದರೆ 40-60 ದಿನಗಳಲ್ಲಿ ಏನಪ್ಪ ಅಂತಂದರೆ ನಮಗೆ ಗರ್ಭ ಕಟ್ಟೋದಂಥ ಪ್ರಮಾಣ ಇರುತ್ತೆ. ಆ ಗರ್ಭ ಕಟ್ಟು ಪ್ರಮಾಣದಲ್ಲಿ ಈ ಒಂದು ಪೋಷಕಾಂಶಗಳು ಬಹಳ ಮುಖ್ಯ ಅಂದರೆ ಫಾಸ್ಫರಸ್ ಅಂಶ ಅಂತ ಹೇಳ್ತೀವಿ ನಾವು. ಅಂದರೆ 0-52-34 ಇಂಥ ಒಂದು ಗೊಬ್ಬರಗಳನ್ನು ಕೊಡ್ತಾ ಇರ್ತೀವಿ. ಅದು ಏನಪ್ಪ ಅಂತಂದರೆ 0-52-34 ಆಗಿರ್ಬೋದು ಅಥವಾ 12-61 ಅದು ಇವು 40-60 ದಿವಸದಲ್ಲಿ ಇವುಗಳ ಉಪಯೋಗದಿಂದ ಗರ್ಭಕಟ್ಟಿಗೆ ಪ್ರಮಾಣ ಹೆಚ್ಚಾಗುತ್ತೆ. ಇದರೊಂದಿಗೆ ಈ ಪೋಷಕಾಂಶಗಳೊಂದಿಗೆ ನೀರಿನ ಒಂದು ಪ್ರಮಾಣ 40-50 ದಿವಸಕ್ಕೆ ಸ್ವಲ್ಪ ಶೇಕಡ 70% ನಾವು ಇಟ್ಟುಕೊಂಡು 30%ನಷ್ಟು ಕಡಿಮೆ ಮಾಡಿದಾಗ ಗಿಡಗಳಿಗೆ ಸ್ವಲ್ಪ ಸ್ಟ್ರೆಸ್ ಕೊಟ್ಟಿರಿದಾಗ ಚಿಗುರು ಕಡಿಮೆ ಪ್ರಮಾಣ ಆಗುತ್ತೆ. ಈ ಒಂದು ಫಾಸ್ಫರಸ್ ಪ್ರಮಾಣ ಚೆನ್ನಾಗಿ ಸಿಕ್ತಂದರೆ ನಮಗೆ ಗರ್ಭ ಒಂದು ಸುಮಾರು 90% ಬರುತ್ತೆ. ಇದನ್ನು ಪೋಷಕಾಂಶ ಮತ್ತು ನಾವು ನೀರಿನ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಇದರೊಂದಿಗೆ ಏನಪ್ಪ ಅಂತಂದರೆ ನಾವು ನೆಕ್ಸ್ಟು ಸಸ್ಯ ಪ್ರಚೋದಕಗಳ ಬಳಕೆ ಬಹಳ ಮುಖ್ಯ. ಅಂದರೆ ಗರ್ಭ ಕಟ್ಟಲು ಕನಿಷ್ಠ ಏನಪ್ಪ ಅಂತಂದರೆ 3-4 ಸಿಂಪರಣೆ ಬಹಳ ಮುಖ್ಯ. ಅದು ಯಾವಾಗಪ್ಪ ಅಂದರೆ 40-60 ದಿವಸ ಏಪ್ರಿಲ್ ಚಾಟ್ನಿ ಆದ 40-60 ದಿವಸದೊಳಗೆ ಶೇಕಡ 90-100% ಗರ್ಭ ಕಟ್ಟೋ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಏನಪ್ಪ ಅಂತಂದರೆ 40-45 ದಿವಸ ಒಂದು ಹಂತದೊಳಗೆ ನಾವು ಈ ಒಂದು ಲಿವೋಸಿನ್ ಅಂತ ಹೇಳ್ತೀವಿ ನಾವು, ಲಿವೋಸಿನ್ ಅಥವಾ ಸೈಕೋಸಿಲ್ ಅಂತ ಹೇಳ್ತೀವಿ. ಇದು ಸಸ್ಯ ಪ್ರಚೋದಕ ಯಾವುದಂದರೆ ಗಿಡಗಳ ಬೆಳವಣಿಗೆ ಕುಂಠಿತಗೊಳಿಸೋದು. ಇದರ ಒಂದು ಸಿಂಪರಣೆ 1 ml ಪ್ರತಿ ಲೀಟರ್ ನೀರಿಗೆ ನಾವು 45 ದಿವಸಕ್ಕೆ ಸಿಂಪರಣೆ ಮಾಡಿದಾಗ ಅನಾವಶ್ಯಕವಾಗಿ ಚಿಗುರುಗಳನ್ನು ನಾವು ಕಟ್ ಮಾಡಿ ಅಲ್ಲಿ ಅವರಂಥ ಪೋಷಕಾಂಶಗಳನ್ನು ಕಡ್ಡಿಗೆ ಡೈವರ್ಟ್ ಮಾಡಿದಾಗ ಅಲ್ಲಿ ಗರ್ಭ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ. ಇದು ಒಂದನೇದು. ಎರಡನೇದೇನಪ್ಪ 45 ದಿನಗಳ ನಂತರ ಈ ಒಂದು 6 BA ಅಂತ ಹೇಳ್ತೀವಿ, ಅಂದರೆ 10 PPM ಅಂತ ಹೇಳ್ತಂದ್ರೆ 100 ಲೀಟರ್ ನೀರಿಗೆ 1 g 6 BA ನಾವು ಸಿಂಪರಣೆ ಮಾಡೋದ್ರಿಂದ ಗಿಡಗಳಲ್ಲಿ ಶಾರೀರಿಕವಾಗಿ ಈ GA ಅಂಶ ಕಡಿಮೆ ಆಗುತ್ತೆ, ಈ BA ಅಂಶ ಹೆಚ್ಚಾಗುತ್ತೆ. GA ಅಂಶ ಹೆಚ್ಚಾಗತ್ತಂದರೆ ನಮಗೆ ಆ ಚಿಗುರು ಪ್ರಮಾಣ ಜಾಸ್ತಿ ಆಗುತ್ತೆ, BA ಅಂಶ ಜಾಸ್ತಿ ಆಗತ್ತಂದ್ರೆ ಗರ್ಭ ಪ್ರಮಾಣ ಹೆಚ್ಚಾಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಅಕ್ಟೋಬರ್ ಚಾಟ್ನಿಯಲ್ಲಿ ನಾವು ಸಾಕಷ್ಟು 100-120 PPM GA ಯೂಸ್ ಮಾಡಿದಾಗ ಆ ಒಂದು ಏಪ್ರಿಲ್ ಚಾಟ್ನಿ ಕಡ್ಡಿಗಳಲ್ಲಿ GA ಪ್ರಮಾಣ ಹೆಚ್ಚಿರುತ್ತೆ. ಅದನ್ನು ಕಡಿಮೆಗೋಸ್ಕರ ನಾವು 6 BA ನಾವು 10 PPM 45 ದಿವಸಕ್ಕೆ ಅಂದರೆ ಪ್ರತಿ 100 ಲೀಟರ್ ನೀರಿಗೆ 1 g 6 BA ಸಿಂಪರಣೆ ಮಾಡೋದು ಬಹಳ ಅವಶ್ಯಕ. ಇದರೊಂದಿಗೆ ಏನಪ್ಪ ಅಂತಂದ್ರೆ ನಂತರ 45 ದಿವಸದ ನಂತರ ಇನ್ನು 2-3 ದಿವಸಗಳ ನಂತರ 48 ಅಥವಾ 49 ದಿವಸಕ್ಕೆ ಮತ್ತೊಮ್ಮೆ ಏನಪ್ಪ ಅಂತಂದ್ರೆ ನಾವು ಯುರಾಸಿಲ್ ಅಂತ ಬರುತ್ತೆ. ಯುರಾಸಿಲ್ ಅನ್ನೋದನ್ನು 50 g ಪ್ರತಿ ಒಂದು 500 ಲೀಟರ್ ನೀರಿಗೆ ನಾವು ಸಿಂಪರಣೆ ತೆಗೆದುಕೊಂಡಾಗ ಗರ್ಭದ ರಚನೆಗೆ ಇದು ಬಹಳ ಪೂರಕವಾಗಿ ಸಹಕಾರಿಯಾಗುತ್ತೆ. ಅಂದರೆ ಗರ್ಭಗಳಲ್ಲಿ ಈ ಒಂದು ಕೋಶಗಳ ವಿಭಜನೆಗೆ ಬಹಳ ಒಂದು ಉತ್ತೇಜಕನಕವಾಗಿ ಗರ್ಭದಲ್ಲಿ ಪ್ರಮಾಣ ಸುಮಾರು 90-100% ನಿಮಗೆ ಒಳ್ಳೆಯದಾಗುತ್ತೆ. ಇದರ ನಂತರ ಸುಮಾರು 50-55 ದಿವಸದ ನಂತರ ಇನ್ನೊಮ್ಮೆ 6 BA 1 g 100 ಲೀಟರ್ ನೀರಿಗೆ ನಾವು ಸಿಂಪರಣೆ ಮಾಡಿದಾಗ ಆ ಥರ ಅಂತೇನಂದರೆ 10 PPM ಅಂತ ಹೇಳ್ತೀವಿ, PPM ಎಲ್ಲ ಹೇಳೋದಾದರೆ ಅದರ ಒಂದು ಸಿಂಪರಣೆ ಮಾಡಿದ್ರೆ ಈ ಸುಮಾರು ನಾವು 8 ವರ್ಷದಿಂದ ನಾವು ತೋಟಗಾರಿಕೆ ವಿಶ್ವದಲ್ಲಿ ಇದರ ಒಂದು ಪ್ರಯತ್ನ ನೋಡೋದಾದರೆ ಈ NRC ಗ್ರೇಪ್ಸ್ ಪುಣೆ ಅಂತ ಹೇಳ್ತೀವಿ ಅಲ್ಲಿಂದ ಸಂಶೋಧನೆ ಪಟ್ಟಿದ್ದು ಮತ್ತು ಅದನ್ನು ಸುಮಾರು 8 ವರ್ಷಗಳಿಂದ ನಾವು ಇಲ್ಲಿ ಅಳವಡಿಸ್ಕೊಳ್ತೀವಿ ನೋಡಿದಾಗ ಕನಿಷ್ಠ 9-10 ವರ್ಷ ಆದರೂ ನಮ್ಮದು ಯಾವುದೇ ಬೆಳೆಯಲ್ಲಿ ಈ ಗರ್ಭದ ಪ್ರಮಾಣ ಕಡಿಮೆ ಆಗಿಲ್ಲ, ಸುಮಾರು 100% ನಾವು ಗರ್ಭನ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಏನಪ್ಪ ಅಂತಂದರೆ ಏಪ್ರಿಲ್ ಚಾಟ್ನಲ್ಲಿ ನಾವೇನಪ್ಪ ಅಂತಂದರೆ ಈ ಮುಖ್ಯ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡ್ರೆ 100% ನಿಮಗೆ ಗರ್ಭ ತಯಾರಾಗುತ್ತೆ. ಸುಮಾರು ಏನಪ್ಪ ಅಂತಂದರೆ 120-130 ದಿವಸ ನಂತರ ಈ ಒಂದು ಪೊಟ್ಯಾಶ್ ಅಂಶ ಜಾಸ್ತಿ ಯೂಸ್ ಮಾಡೋದ್ರಿಂದ ಕಡ್ಡಿಗಳ ಪಕ್ವತೆ ಹೆಚ್ಚಾಗುತ್ತೆ. ಅದನ್ನೊಂದು ಸಹ ನಾವು ಪೋಷಕಾಂಶಗಳನ್ನು ಉಪಯೋಗ ಮಾಡೋದು. ಈಗ 40-60 ದಿವಸದಲ್ಲಿ ಕಡ್ಡಿಗಳ ಬೆಳವಣಿಗೆ ಆಗುತ್ತೆ, 60-80 ದಿವಸದ ಕಡ್ಡಿಗಳ ಪಕ್ವತೆಗೋಸ್ಕರ ನಾವು 0-52-34 ಅಂದರೆ ಫಾಸ್ಫರಸ್ ಅಂಶ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಸುಮಾರು 120 ದಿವಸ ನಂತರ ಕಡ್ಡಿ ಪಕ್ವತೆ ಭಾಳ ಬೇಕಾಗುತ್ತೆ ನಮಗೆ. ಆ ಕಡ್ಡಿ ಪಕ್ವತೆಗೋಸ್ಕರ ನಾವು ಈ ಪೊಟ್ಯಾಶ್ ಅಂಶ ನಾವು ಜಾಸ್ತಿ ಯೂಸ್ ಮಾಡಿದಾಗ ಕಡ್ಡಿ ಈ ಪಕ್ವತೆಗೆ ಜಾಸ್ತಿಯಾಗಿ ಅಂದರೆ ಕಲರ್ ಕಟ್ಟಿಗೆದು ಚೇಂಜ್ ಆಗಿ ಮುಂದೆ ನಮಗೆ ಏನಪ್ಪ ಅಂದರೆ ಶೇಕಡ 100% ಈ ಒಂದು ಗರ್ಭ ನಮಗೆ ಸಿಗುತ್ತೆ. ಹಾಗಾಗಿ ಒಟ್ಟಾರೆ ರೈತರು ಏಪ್ರಿಲ್ ಚಟ್ನಿ ಮಾಡುವ ಹೊತ್ತಿನಾಗ ಏನಪ್ಪ ಅಂದರೆ ಮೊದಲು ಈ ಶೇಕಡ 1 ಈ ಒಂದು ಬರ್ಡೋ ಮಿಕ್ಸರ್ ಸಿಂಪರಣೆ, ನಂತರ ಈ ಭೂಮಿಯಲ್ಲಿ ಏನಪ್ಪ ಅಂದರೆ ಪೋಷಕಾಂಶಗಳ ನಿರ್ವಹಣೆಗೋಸ್ಕರ ಸಣ್ಣಾಗಿ ಕಳೆತ ತಿಪ್ಪೆ ಗೊಬ್ಬರ ಸುಮಾರು 8-10 ಟ್ರಾಕ್ಟರ್ ಪ್ರತಿ ಎಕರೆಗೆ, ನಂತರ ಏನಪ್ಪ ಕಡ್ಡಿಯ ಬೆಳವಣಿಗೆ 7-5 or 5-4-3 ಸಬ್ಕಿನ್ ಸಿಸ್ಟಮ್ ಅಂತೇಳಿ ಬೆಳೆಸುವಂಥ ಪದ್ಧತಿ, ಸಮಯಕ್ಕೆ ಸರಿಯಾಗಿ ನೀರಿನ ಒಂದು ನಿರ್ವಹಣೆ, 40-60 ದಿವಸಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಮಾಡುವಂಥದ್ದು, 40-60 ದಿವಸದಲ್ಲಿ ಈ ಫಾಸ್ಫರ್ ಅಂಶ ಜಾಸ್ತಿ ಯೂಸ್ ಮಾಡುವಂಥದ್ದು, ಇದರ ನಂತರ ಏನಪ್ಪ ಅಂತಂದರೆ ಈ ಒಂದು ಸಸ್ಯ ಪ್ರಚೋದಕಗಳಾದರೆ 6BU 2 ಸಿಂಪರಣೆ ಮತ್ತು 1 ಏನಪ್ಪ ಅಂದರೆ ಯುರಾಸಿಲ್ ಸಿಂಪರಣೆ ಮತ್ತು 1 ಲಿಯೋಸಿನ್ ಸಿಂಪರಣೆ ಮಾಡೋದ್ರಿಂದ ಶೇಕಡ 100% ಏನಪ್ಪ ಶತಪ್ರತಿಶತ ನಾವು ಕಡ್ಡಿಯಲ್ಲಿ ಗರ್ಭನ ಕಾಣಬಹುದು. ಇದನ್ನು ಸಹ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಇದರೊಂದಿಗೆ ಏನಪ್ಪ ಅಂದರೆ ಯಾವುದೇ ಅವಶ್ಯಕವಾದ ಎಕ್ಸ್ಟರ್ನಲ್ ಏನಪ್ಪ ರಿಸೋರ್ಸ್ ಅಂತ ಹೇಳ್ತೀವಿ ಅಂದರೆ ಹೆಚ್ಚಿನ ಒಂದು ಪೋಷಕಗಳನ್ನು ಸುಮ್ಮನೆ ಮಾರ್ಕೆಟಲ್ಲಿ ಸಿಗ್ತವೆ, ಅಂಥವನ್ನೆಲ್ಲ ಉಪಯೋಗ ಮಾಡಿದ್ರೆ ಅನಾವಶ್ಯಕವಾಗಿ ಖರ್ಚು ಹೆಚ್ಚಾಗುತ್ತೆ ಹೊರತು ನಿಮಗೆ ಅದರ ಪರಿಣಾಮಗಳೇನು ಅಷ್ಟೊಂದು ಇರೋದಿಲ್ಲ. ಹಾಗಾಗಿ ಏನಪ್ಪ ಅಂದರೆ ವೈಜ್ಞಾನಿಕವಾಗಿ ಇಷ್ಟೇ ಮಾಡಿದ್ದೆ ಆದರೆ ಶೇಕಡ ನಿಮಗೆ 100% ಗರ್ಭ ಕಟ್ಟುವುದು ಶತಸಿದ್ಧ. ರೈತ ಬಂಧುವರೇ, ಇಲ್ಲಿ ತನಕ ಡಾಕ್ಟರ್ ಸತೀಶ್ ಫತೇಪುರ್ ಅವರು ಬಹಳ ವಿಸ್ತಾರವಾಗಿ ಸಮಗ್ರವಾಗಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಏಪ್ರಿಲ್ ಚಟ್ನಿ ಸಮಯ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ತಮಗೆ ಹೇಳಿದ್ದಾರೆ. ಡಾಕ್ಟರ್, ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಏಪ್ರಿಲ್ ಚಟ್ನಿ ಅಂಥೇಳಿ ನಾವು ಕರಿತೀವಿ, ಏಪ್ರಿಲ್ ಚಟ್ನಿಯನ್ನು ಯಾವ ಅವಧಿ ಒಳಗೆ ನಿರ್ದಿಷ್ಟವಾದಂಥ ಒಂದು ಅವಧಿ ಅದನ್ನು, ಅದಕ್ಕೆ ಏನು ನಾವು 15 ಸ್ಟಾರ್ಟ್ ಮಾಡಬೇಕು ಅಥವಾ ಏಪ್ರಿಲ್ನೊಳಗೆ ಸ್ಟಾರ್ಟ್ ಮಾಡಬೇಕು ಅಥವಾ ವಾತಾವರಣದ ಏರುಪೇರುಗಳನ್ನು ನೋಡಿಕೊಂಡು ವಾತಾವರಣ ಯಾವ ರೀತಿ ಸನ್ನಿವೇಶ ಇರ್ತದೆ ಅದನ್ನು ನೋಡಿಕೊಂಡು ಏಪ್ರಿಲ್ ಚಟ್ನಿಯನ್ನು ಮಾಡಬೇಕು, ಯಾವ ರೀತಿಯಾದಂಥ ಒಂದು ಮಾನದಂಡ ಇಲ್ಲಿ ಏಪ್ರಿಲ್ ಚಟ್ನಿಗೆ ಇರ್ತದೆ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಇದೊಂದು ಒಳ್ಳೆಯ ಪ್ರಶ್ನೆ. ಈ ಒಂದು ಪ್ರಶ್ನೆಗೋಸ್ಕರ ಏನಪ್ಪ ಅಂತಂದರೆ ಕಳೆದ ಒಂದು 2 ನಾವು ಒಂದು ಸಂಶೋಧನೆಯಲ್ಲಿ ನೋಡ್ತಾ ಇರೋಂಥಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇರುವಾಗ ಏನಪ್ಪ ಅಂದರೆ ಈ ವರ್ಷ ಸೂರ್ಯನ ಪ್ರಕೃತಿ ಜಾಸ್ತಿ ಆಗ್ತಾ ಅಂತ ಹೇಳ್ತಾರೆ. ಹಾಗಾಗಿ ಏನಪ್ಪ ಅಂತಂದರೆ ಸೂರ್ಯನಿಗೆ ಪ್ರಕೃತಿಗೆ ಒಡ್ಡುವಂಥ ನಮ್ಮ ಒಂದು ಬಳ್ಳಿಗಳಿಗೆ ಪಕ್ವತೆಗೋಸ್ಕರ ನೋಡೋದಾದಲ್ಲಿ ನಾವು 3rd ಅಥವಾ 1st ಚಟ್ನಿ ಮಾಡೋದು ಬಹಳ ಮುಖ್ಯ. ಏಪ್ರಿಲ್ ಯಾಕಂದರೆ ಈ ಏಪ್ರಿಲ್ ಮೇ ನಂತರ ಏನಪ್ಪ ಅಂದರೆ ಚಟ್ನಿ ಹೋಗುವಂಥ ಕಂಡೀಷನ್ ಏನಪ್ಪ ಅಂದರೆ ಈ ಒಂದು ಸೂರ್ಯನ ಪ್ರಖರತೆ ಸುಮಾರು 45-46 ಅಥವಾ ಪ್ರಿಡಿಕ್ಟ್ ಆಗ್ತಾ ಇದೆ, 46-47 ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕಂಡೀಷನಲ್ಲಿ ನಮ್ಮ ಉಲಂಡಿಗಳು ಏನಪ್ಪ ನೇರವಾಗಿ ಬಿಸಿಲಿಗೆ ಬಿದ್ದಾಗ ಅದರಲ್ಲಿ ಏನಪ್ಪ ಅಂತಂದರೆ ಡೆಡ್ ಆರ್ಮ್ ಅಂತ ಹೇಳ್ತೀವಿ ನಾವು, ಅಂದರೆ ಡೆಡ್ ಆರ್ಮ್ ಆಗುವಂಥ ಸಿಂಪ್ಟಮ್ಸ್ಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಏನಪ್ಪ ಅಂತಂದರೆ ನಾವು ಈ ವರ್ಷ ನಾವು ಸಾಧ್ಯದಷ್ಟು ರೈತರು ಏನಪ್ಪ ಅಂದರೆ ಏಪ್ರಿಲ್ ಚಟ್ನಿ ಅಂದಂಗೆ ಈ ಒಂದು ಪ್ರಶ್ನೆಗೋಸ್ಕರ ಏನಪ್ಪ ಅಂತಂದರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಒಂದೇ ಮಾಡೋದು ಬಹಳ ಮುಖ್ಯ. ಅಂದರೆ ಎಲ್ಲ ರೈತರು ಇದನ್ನು ಅನುಸರಿಸಿದ್ರೆ ಭಾಳ ಒಳ್ಳೇದಂತೀರಿ? ಎಲ್ಲ ರೈತರು ಇದನ್ನು ಅಳವಡಿಸಿದ್ರೆ ಬಹಳ ಒಳ್ಳೇದಾಗುತ್ತೆ. ಆದಾಗ್ಯೂ ಏನಪ್ಪ ಅಂದರೆ ಕೆಲವೊಂದಿಷ್ಟು ರೈತರು ಮಾರುಕಟ್ಟೆಯನ್ನು ಅಳವಡಿಸಿಕೊಂಡು ಮುಂದಿನ ಒಂದು ಚಟ್ನಿಯಲ್ಲಿ ದಿನಗಳನ್ನು ಅಂತರ ಮಾಡ್ಕೊತಾರೆ. ಆ ಒಂದು ನೀರಿನ ಲಭ್ಯತೆ ಮತ್ತು ಏನಪ್ಪ ಅಂದರೆ ಗಿಡದ ಸುತ್ತಲೂ ಏನಪ್ಪ ಇರುವಂಥ ಸ್ವಲ್ಪ ಚಟ್ನಿಯಲ್ಲಿ ಮುಂದೆ ಏನಾರು ಅಂಥ ಬಿಸಿಲುಗಳು ಬಂದಾಗ ನಾವು ನೆರಳು ಅಂಥವು ಏನಾರು ಮಾಡ್ಕೊಳ್ಳೋದಿದ್ರೆ ನಾವು ಮುಂದಿನ ಒಂದು ಚಟ್ನಿನ ದಿನಗಳನ್ನು ಬದಲಿ ಮಾಡ್ಕೋಬೋದು. ಡಾಕ್ಟರ್, ತಾವು ಚಟ್ನಿ ಮಾಡುವಂಥ ಸಮಯದೊಳಗೆ 5 or 4 ಈ ಥರ ಈ ಇಷ್ಟು ಕಣ್ಣುಗಳಿಗೆ ಒಂದು ಚಟ್ನಿ ಮಾಡಬೇಕು ಸವರಬೇಕು ಅನ್ನುವಂಥ ಮಾತು ಹೇಳಿದ್ರಿ, ಇದು ಎಲ್ಲ ತಳಿಗಳಿಗೆ ಬೇರೆ ಬೇರೆ ಆಗಿರ್ತದೋ ಅಥವಾ ಒಂದೇ ಆಗಿರ್ತದೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಇದೊಂದು ಒಳ್ಳೆಯ ಪ್ರಶ್ನೆ. ಏನಪ್ಪ ಅಂದರೆ ಯಾವಾಗಲೂ ಆಲ್ಮೋಸ್ಟ್ ಆಲ್ ಸುಮಾರು ನಮ್ಮ ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಈ ಒಂದು ಕಂಡೀಷನಲ್ಲಿ ದ್ರಾಕ್ಷಿಯ ಒಂದು ತಳಿಗಳನ್ನು ನಾವೆಲ್ಲ ಬೆಳೀತಿರೋದು ಮೊಣಕಗೋಸ್ಕರ. ಹಾಗಾಗಿ ಏನಪ್ಪ ಅಂದರೆ ಥಾಮ್ಸನ್ ಸೀಡ್ಲೆಸ್ ಆಗಿರ್ಬೋದು, ಸೋನಾಕ್ ಆಗಿರ್ಬೋದು, ಮಾಣಿಕ್ ಚಮನ್ ಆಗಿರ್ಬೋದು, ಇವೆಲ್ಲ ಥಾಮ್ಸನ್ನಲ್ಲಿ ಹುಟ್ಟಿದಂಥ ತಳಿಗಳು. ಹೀಗಾಗಿರ್ಬೋದು ಇದರಂತೆ ಹೊಸ ಒಂದು ತಳಿಗಳು ಬಂದಾಗ 2A ಅಂತ ಹೇಳ್ತೀವಿ, ಇವು ಸಹ ಏನಪ್ಪ ಅಂತಂದರೆ ಈ ಒಂದು ಥಾಮ್ಸನ್ ಸೀಡ್ಲೆಸ್ನಲ್ಲಿ ಹುಟ್ಟಿದಂಥ ತಳಿಗಳು. ಈ ಎಲ್ಲ ತಳಿಗಳ ಒಂದು ಕಣ್ಣಿನ ಒಂದು ಗರ್ಭ ಸುಮಾರು 10-11 ಒಂದು ಕಣ್ಣಿನಲ್ಲಿರುತ್ತೆ. ಹಾಗಾಗಿ ಏನಪ್ಪ ಅಂದರೆ ಎಲ್ಲ ಆಲ್ಮೋಸ್ಟ್ ಆಲ್ ರೈತರು ಏನಪ್ಪ ಅಂದರೆ ಈ ಸಬ್ಕೇನ್ ಸಿಸ್ಟಮ್ ಅಂತೂ ಮಾಡ್ತಾ ಇರ್ತೀವಿ. ಈ ಸಬ್ಕೇನ್ ಸಿಸ್ಟಮ್ ಮಾಡೋದ್ರಿಂದ ಈ ಒಂದು ಪಕ್ವತೆ ನಮಗೆ ಜಾಸ್ತಿ ಸಿಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಈ ಒಂದು ತಿಳಿಸಿದಂಥ ತಳಿಗಳು ಯಾವ ಒಂದು ಥಾಮ್ಸನ್ ಆಗಿರ್ಬೋದು, ಸೋನಾಕ್ ಆಗಿರ್ಬೋದು, ಮಾನಿಕ್ ಚಮನ್ ಆಗಿರ್ಬೋದು, 2A ಆಗಿರ್ಬೋದು, SSN ಆಗಿರ್ಬೋದು, ಯಾವುದೇ ತಳಿಗಳಲ್ಲೂ ಸಹ ನಾವು ಸುಮಾರು 10-11 ಕಣ ಪಕ್ವತೆ ಇರ್ತದೆ. ಹಾಗಾಗಿ ಏನಪ್ಪ ಅಂದರೆ ನಾವು ಈ ಒಂದು ಸಬ್ಕೇನ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು 5-4-3 ಅಂತ ಹೇಳ್ತೀವಿ, ಅಥವಾ 7-5 ಸಿಸ್ಟಮ್ ಮಾಡೋದು ಬಹಳ ಉತ್ತಮ. ಬಹಳ ಒಳ್ಳೆಯ ವಿಚಾರಗಳನ್ನು ಹೇಳಿದ್ರಿ ಡಾಕ್ಟ್ರೇ. ಡಾಕ್ಟ್ರೇ, ತಾವು ಸಾಕಷ್ಟು ತೋಟಗಳನ್ನು ನೋಡಿದ್ದೀರಿ, ಫೀಲ್ಡ್ಗಳನ್ನು ಹೋಗಿ ಭೇಟಿಯಾಗಿದ್ದೀರಿ ರೈತರಿಗೆ. ಸಾಮಾನ್ಯವಾಗಿ ಚಟ್ನಿ ಮಾಡುವಂಥ ಒಂದು ಸಮಯದೊಳಗೆ, ಅದು ಅಕ್ಟೋಬರ್ ಚಟ್ನಿ ಆಗಿರ್ಬೋದು, ಏಪ್ರಿಲ್ ಚಟ್ನಿ ಆಗಿರ್ಬೋದು, ಒಟ್ಟಿನೊಳಗೆ ಚಾಟಿ ಮಾಡುವಂಥ ಒಂದು ಸಮಯದೊಳಗೆ ನಮ್ಮ ರೈತರು ಏನು ಕೆಲವೊಂದು ವಿಷಯಗಳನ್ನು ಇದು ಮಾಡಬಾರ್ದಾಗಿತ್ತು ಅನ್ನುವಂಥ ವಿಚಾರ ಇಟ್ಕೊಂಡಾಗ ಅದು ಅವ್ರು ಮಾಡಿರ್ತಾರೆ. ಹಿಂಗಾಗಿ ಕೆಲವೊಮ್ಮೆ ಸಮಸ್ಯೆಗಳಾಗುವಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ. ಅಂಥ ಯಾವ ಪ್ರಯತ್ನಗಳು ಅಥವಾ ಅಂಥ ಯಾವ ಕೆಲಸಗಳನ್ನು ನಮ್ಮ ರೈತರು ಮಾಡ್ತಾ ಇದ್ದಾರೆ ಅದನ್ನು ಮಾಡಬಾರ್ದು ಅನ್ನುವಂಥದ್ದು ಇದು ಸಹ ಒಂದು ಒಳ್ಳೆ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಏನಪ್ಪ ಅಂದರೆ ಸಾಕಷ್ಟು ನಾವು ರೈತರಿಗೆ ಈ ಒಂದು ಲೇಬರ್ ಕೊರತೆ ಅಂದರೆ ಈ ಒಂದು ಲೇಬರ್ ಕೊರತೆ ಇರೋಗೋಸ್ಕರ ಏನಪ್ಪ ಅಂತಂದರೆ ಕೆಲವೊಂದು ರೈತರು ಚಾಟ್ನಿ ಮಾಡಿದಂಥ ಕಡ್ಡಿಗಳನ್ನು ಹೊಲದಲ್ಲಿ ಬಿಡ್ತಾರೆ. ಇದು ಸಹ ಏನಪ್ಪ ಅಂದರೆ ರೋಗವು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಉಲ್ಬಣಾಗುವಂಥ ಸಮಸ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಏನಪ್ಪ ಅಂದರೆ ನಾವು ಸಾಕಷ್ಟು ಸುಮಾರು 3-4 ವರ್ಷಗಳಿಂದ ಎಷ್ಟೋ ಫೀಲ್ಡ್ಗಳು ವಿಸಿಟ್ ಮಾಡಿದಾಗೂ ನೋಡ್ತಾ ಇರ್ತೀವಿ ಏನಪ್ಪ ಅಂದರೆ ಕಡ್ಡಿಗಳನ್ನು ಅಲ್ಲಿ ಬದುಗಳಿಗೆ ಹಾಕಿರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಖರ್ಚು ಜಾಸ್ತಿ ಆಗ್ತಾ ಇದೆ ಏನಪ್ಪ ಅಂದರೆ ಇಳುವರಿ ಮೇಲೆ ಈ ಒಂದು ಹವಾಮಾನ ಬದಲಾವಣೆಯಿಂದ ಸಮಸ್ಯೆ ಆಗ್ತಾಯಿದೆ. ಈ ಒಂದು ದೃಷ್ಟಿಯೊಳಗೆ ಖರ್ಚು ಕಡಿಮೆ ಮಾಡಿಸೋಸ್ಕರ ಸಾಧ್ಯದಷ್ಟು ಪ್ಲಾಟ್ಗಳನ್ನು ಸ್ವಚ್ಛ ಇಟ್ಟಿರ್ತೀರಿ. ಆದರೆ ಸಿಂಪರಣೆಗಳನ್ನು ಎಷ್ಟು ಮಾಡ್ತಾಯಿರಿ ಅದು ಸುಮಾರು 40-50 ಸಿಂಪರಣೆಗಳನ್ನು ಮಾಡ್ತಾಯಿದೆ. ಅದರೊಂದಿಗೆ ಏನಪ್ಪ ಅಂದರೆ ಆ ಸಿಂಪರಣೆಗಳನ್ನು ಕಡಿಮೆ ಮಾಡೋಗೋಸ್ಕರ ನಾವು ಸ್ವಚ್ಛತೆ ಭಾಳ ಮುಖ್ಯ. ಹಾಗಾಗಿ ಏನಪ್ಪ ಅಂದರೆ ಏಪ್ರಿಲ್ ಚಾಟ್ನಿ ಆಗಿರ್ಬೋದು, ಅಕ್ಟೋಬರ್ ಚಾಟ್ನಿ ಆಗಿರ್ಬೋದು, ಚಾಟ್ನಿ ಮಾಡಿದಂಥ ಕಡ್ಡಿಗಳನ್ನು ಯಾವುದೇ ಒಂದು ಕಾರಣಕ್ಕೂ ಅಲ್ಲಿ ಹೊಲದಲ್ಲಿ ಬಿಡದೆ ಅವನ್ನು ತಿಪ್ಪೆಗುಂಡಿಗೆ ಸಾಗಿಸಿ ಅದರ ಮೇಲೆ ಈ ಒಂದು ಬೋಡೋ ದ್ರಾವಣ ಸಿಂಪರಣೆ ಆಗಿರ್ಬೋದು ಅಥವಾ ಟ್ರೈಕೋಡ್ರಮ ಸೋಡೋಮೋನಸ್ ಆಗಿರ್ಬೋದು ಅದರ ಮೇಲೆ ಮಣ್ಣುಗಳನ್ನು ಹಾಕಿ ಮುಚ್ಚೋದಾಗಿರ್ಬೋದು, ಇದು ಮಾಡುವುದು ಬಹಳ ಓಕೆ. ಇದೊಂದು ಸುಮಾರು 4-8 ವರ್ಷಗಳಿಂದ ನಾವು ನೋಡುವಂಥ ಒಂದು ಪದ್ಧತಿ ಆಗಿದೆ. ಇದರೊಂದಿಗೆ ಏನಪ್ಪ ಅಂತಂದರೆ ಎರಡನೇ ದಿನವು ರೈತರು ಏಪ್ರಿಲ್ ಚಾಟ್ನಿ ಆಗಿರ್ಬೋದು, ಅಕ್ಟೋಬರ್ ಚಾಟ್ನಿ ಆಗಿರ್ಬೋದು, ಸಾಕಷ್ಟು ರೈತರು ಏನಪ್ಪ ಅಂತಂದರೆ ಈ ಒಂದು ಮಹಾರಾಷ್ಟ್ರದಿಂದ ಆಗಿರ್ಬೋದು ಎಲ್ಲಿಯೋ ಒಂದು ಕಡೆ ಆಗಿರ್ಬೋದು ಈ ಒಂದು ಚಾರ್ಟ್ ಫಾಲೋ ಮಾಡ್ತಾರೆ. ಸುಮಾರು ಅದು ಅವಶ್ಯಕತೆ ಇರೋದಿಲ್ಲ, ಸುಮಾರು 8-10 ಪೇಜ್ಗಳನ್ನು ನೋಡ್ತೀವಿ ನಾವು. ಆ ಒಂದು ಪದ್ಧತಿ ಆ ಟೈಮ್ನೊಳಗೆ ಯಾವುದೇ ಒಂದು ರಸ ಇರು ಕಿಟ ಇರೋದಿಲ್ಲ, ಅವನ್ನು ಸಿಂಪರಣೆಗಳನ್ನು ಸುಮ್ಮನೆ ತೊಗೊತಾ ಇರ್ತಾರೆ. ಆಮೇಲೆ 3-4 ಔಷಧಗಳನ್ನು ಸಿಂಪರಣೆಗಳನ್ನು ಮಾಡ್ತಾ ಇದ್ದಾರೆ ಒಂದೇ ಒಂದು ಮಿಕ್ಸಲ್ಲಿ, ಒಂದೇ ಟ್ಯಾಂಕ್ನಲ್ಲಿ ಸುಮಾರು 3-4 ಔಷಧಗಳು, ಒಂದು ಫಂಗಿಸೈಡು, ಒಂದು ಇನ್ಸೆಕ್ಟಿಸೈಡು, ಒಂದು ಗ್ರೋತ್ ರೆಗ್ಯುಲೇಟರ್. ಹೀಗೆ ಮಾಡೋದ್ರಿಂದ ಈ ದ್ರಾವಣದಲ್ಲಿ pH ವೇರಿಯೇಷನ್ ಆಗಿ ಅದರ ಒಂದು ಇಫೆಕ್ಟಿವ್ನೆಸ್ ಅಂತ ಹೇಳ್ತೀವಿ ನಾವು, ಸಿಂಪರಣೆಯ ಒಂದು ಇಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಈ ಮುಂಜಾನೆ ಸ್ಪ್ರೇ ಮಾಡಿಕೊಳ್ಳೋ ಸಂಜೆಗೆ ಒಂದು ಸ್ಪ್ರೇ ಮಾಡ್ತಾರೆ. ಇದನ್ನು ಸ್ವಲ್ಪ ಏನಪ್ಪ ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು ಯಾರೋ ಒಂದು ಚಾರ್ಟ್ನ ಫಾಲೋ ಮಾಡೋ ಬದಲಿ ನಿಮ್ಮ ಒಂದು ಲೋಕಲ್ ಕ್ಲೈಮೇಟ್ನ ಒಂದು ನೋಡಿಕೊಂಡು ಅದಕ್ಕೆ ನೀಡ್ ಐತೆ ಅನ್ನೋದನ್ನು ತಿಳ್ಕೊಂಡು ಸಾಧ್ಯವಾದಷ್ಟು ಸಿಂಪರಣೆ ಒಂದು ಔಷಧನ ಒಂದು ಬಾರಿ ಮಾಡಿರಿ ಅಥವಾ ಒಂದು ಅಥವಾ ಎರಡನ್ನು ಕೂಡಿಸಿ ಒಂದು ಸಲ ಮಾಡೋದು ಬಹಳ ಮುಖ್ಯ. ಆದಾಗ ಏನಪ್ಪ ಅಂದರೆ ನೀವು 3-4 ಸಿಂಪರಣೆಗಳು ಮಾಡೋದ್ರಿಂದ ಇದು ಸಹ ಮೇಲೆ ಆ ಖರ್ಚು ಒಂದು ಜಾಸ್ತಿ ಆಗುತ್ತೆ, ಆ ಒಂದು ಸಿಂಪರಣೆಯ ಒಂದು ಇಫೆಕ್ಟಿವ್ನೆಸ್ಸು ಕಡಿಮೆ ಆಗುತ್ತೆ. ಇದು ಒಂದು ಗಮನದಲ್ಲಿ ನಮಗೆ ಬಂದಿರುವಂಥ ಅಂಶ. ಹೀಗಾಗಿ ಏನಪ್ಪ ಅಂದರೆ ಇವೆರಡು ಮುಖ್ಯ ಅಂಶಗಳನ್ನು ತಾವು ರೈತರು ಸ್ವಲ್ಪ ಫೈನ್ ಟ್ಯೂನ್ ಅಥವಾ ನೀವು ಗಮನದಲ್ಲಿಟ್ಟುಕೊಂಡು ಖರ್ಚು ಕಡಿಮೆ ಮಾಡುವಂಥ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಭಾಳ ಒಳ್ಳೆಯ ವಿಚಾರ ಹೇಳಿದ್ರಿ ಡಾಕ್ಟ್ರೆ. ಈಗ ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಥವಾ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು, ಪರಿಹಾರ ಕೇಳಬೇಕು ಅಂತಂದಾಗ ಅವರಿಗೆ ತಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? ನಾವು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಲ್ಕೋಟಿಲ್ ನಾವು ಕೆಲಸ ಮಾಡೋದ್ರಿಂದ ನಾವು ಯಾವಾಗಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಳಗ್ಗೆ 9:00 ಸಂಜೆ 5 ಒಳಗೆ ಅಥವಾ 5 ನಂತರನೂ ಸಹ ನೀವು ವ್ಯಾಟ್ಸಪ್ ಮುಖಾಂತರ ಏನೋ ಸಮಸ್ಯೆಗಳಿದ್ರೂ ನನಗೆ ತಿಳಿಸ್ಬೋದು. ಹಾಗಾಗಿ ನನಗೆ ಸಂಪರ್ಕಿಸಲು ನೀವು ವ್ಯಾಟ್ಸಪ್ ಆಗಿರ್ಬೋದು, ಪರ್ಸನಲ್ ನಂಬರ್ ಆಗಿರ್ಬೋದು, ನಂಬರ್ ಏನಪ್ಪ ಅಂತಂದರೆ 9448188570. ಆತ್ಮೀಯರೇ, ಡಾಕ್ಟರ್ ಸತೀಶ್ ಫತೇಪುರ್ ಅವರು ಹೇಳಿದಂಥ ಮೊಬೈಲ್ ನಂಬರ್ನ ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9448188570. ಈ ನಂಬರ್ನ ಸಂಪರ್ಕ ಮಾಡಿ ತಮಗೆ ದ್ರಾಕ್ಷಿ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅವ್ರ ಜೊತೆಗೆ ಚರ್ಚೆ ಮಾಡಿ ವಿಚಾರ ವಿನಿಮಯ ಮಾಡಿಕೊಳ್ಬೋದು. ಒಳ್ಳೆಯದು ಡಾಕ್ಟರ್ ಸತೀಶ್ ಫತೇಪುರ್ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ದ್ರಾಕ್ಷಿ ಭಾಳ ಮುಖ್ಯವಾದಂಥ ಒಂದು ಬೆಳೆ, ಈ ಪ್ರದೇಶದ ಒಂದು ಜೀವಾಳ ಅಂತೇಳಿ ಹೇಳ್ಬೋದು. ಏನು ವಾಣಿಜ್ಯದ ಸಮೃದ್ಧಿ ಆಗ್ತದೆ ಅದು ನಮ್ಮ ದ್ರಾಕ್ಷಿ ಬೆಳೆಯಿಂದ ಆಗ್ತಾ ಇದೆ. ಅದನ್ನು ನಾವು ಕಾಳಜಿಪೂರ್ವಕವಾಗಿ ನೋಡಿಕೊಳ್ಳೋದು ಭಾಳ ಮುಖ್ಯವಾದಂಥದ್ದು. ಹೆಜ್ಜೆ ಹೆಜ್ಜೆಗೂ ನಮ್ಮ ರೈತರು ಮೈಯೆಲ್ಲ ಕಣ್ಣಾಗಿ ಆ ಬೆಳೆಯನ್ನು ಕಾಯಬೇಕಾಗ್ತದೆ. ಅದಕ್ಕೆ ಖರ್ಚು ಕೂಡ ಸಾಕಷ್ಟು ಪ್ರಮಾಣದೊಳಗೆ ಮಾಡಬೇಕಾಗ್ತದೆ. ವಾತಾವರಣ ಸರಿಯಾಗಿತ್ತು ಅಂತಂದ್ರೆ ಎಲ್ಲ ಸರಿಯಾಗಿ ಹೋಗ್ತದೆ. ಮತ್ತು ಈ ತಂತ್ರಜ್ಞಾನ ಈಗೇನು ತಾವು ಹೇಳಿದ್ರಿ, ಈ ತಂತ್ರಜ್ಞಾನವನ್ನು ನಮ್ಮ ರೈತರು ಎಲ್ಲರೂ ಚಾಚು ತಪ್ಪದೆ ಫಾಲೋ ಮಾಡೋದ್ರಿಂದ, ಅನುಸರಿಸೋದ್ರಿಂದ ಅವರಿಗೆ ಒಳ್ಳೆಯ ಒಂದು ಇಳುವರಿ ಬರೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಬೆಳೆಯ ಆರೋಗ್ಯ ಕೂಡ ಉತ್ತಮವಾಗಿ ಉಳಿತದೆ. ಅದು ಬಹಳ ಮುಖ್ಯವಾದಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ತಾವು ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಹೇಳಿ ತಿಳಿಸಿ ಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಹಣ್ಣುಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್ ಪತ್ತೆಪುರ ಅವರಿಂದ ದ್ರಾಕ್ಷಿ ಬೆಳೆಯ ಚಾಟ್ನಿ ಸಮಯದಲ್ಲಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು

ಕೈಗೆ ಕೈ ಕೊಟ್ಟಿ ತೊಳದಿ ಘನಿಗಿಗೆ ಆ ದೈವ ಕೂಡಿ ಜೋಗಳಾರಿ ಎನಗಲಾಯನ ಗುರವಿಗೆ ದೈವ ಕೂಡಿ ಜೋಗಳಾರಿ ಎನಗಲಾಯನ ಗುರವಿಗೆ ಭೇಟಿ ಮಧ್ಯರಾತ್ರಿಗೆ ಪದ್ಮವ ಘಟ್ಟಿ ಆಕೆ ಮನದೊಳು ನಟ್ಟಿ ನೋಡ್ಯಾಳ ರೂಪಿಗೆ ದೈವ ಕೂಡಿ ಜೋಗಳಾರಿ ಎನಗಲಾಯನ ಗುರವಿಗೆ ದೈವ ಕೂಡಿ ಜೋಗಳಾಯ ಇವಗಲಾಯನ ಗುರವಿಗೆ ಹೊಂಟಿ ರಾತ್ರಿ ಯಾಳಿಗೆ ದೈವ ಕೂಡಿ ಜೋಗಳಾಡಿ ಎನಗಲಾಯನ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲಾಯನ ಗುರವಿಗೆ ಗೌಡರ ಮನೆಗೆ ಹೋಗಿ ಮುಖನ್ಗ ರೊಟ್ಟಿ ಖಾಲಿ ಮಾಡಿದ ತಟ್ಟಿ ಒಂದೇ ಊಟಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಜಾತ್ರಿಗೆ ಮದುವನ್ ಕವಿ ಕಟ್ಟಿ ಹೊಸ ಹೊಸ ದಾಟಿ ಹಾಡಂದ ಶಿಷ್ಯರಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿ ಸ್ಮರಣಿ ಮಾಡೋ ತಮ್ಮ ನಿನಗ್ಯಾತ ರಂಜಕಿ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟ್ಯಾಕೋ ನಿನ್ನ ಹಾರಕೆ ಆ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದು ಒಂದಿನ ಇಟ್ಟ್ಯಾಕೋ ನಿನ್ನ ಹಾರಕೆ ಕೊಂಬಗಳ ಏಳ ಪದರಿ ಮಾರತಿ ಹಾಕಿಬಿಟ್ಟನೋ ಹೇರ್ಕಿ ಬ್ರಹ್ಮ ಬಾಡಿಗೆ ಇವ ನೋಡುದಕ್ಕ ಇದಕ್ಕ ಬಿಟ್ಟನೊಂಬತ್ತ ಕಿಡಕಿ ಮೇಲೆ ಈ ಮಾರತಿ ಕೆಳಗ ಪಣ್ಣೊಳಗಿ ಮೇಲೆ ಈ ಮಾರತಿ ಕೆಳಗ ಪಣ್ಣೊಳಗಿ ಬಡಿಗೆಂದೆಂಥ ಚಾತುರಕಿ ಮಾಡಿದ ಬಡಿಗೆಂದೆಂಥ ಚಾತುರಕಿ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟ್ಯಾಕೋ ನಿನ್ನ ಹಾರಕೆ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟ್ಯಾಕೋ ನಿನ್ನ ಹಾರಕೆ ಮಂದಿದ ನೋಡಿ ಅನಕಾಡತಿದಿ ಬರಲಿಲ್ಲ ಪಶೇರ್ಕಿ ನೆರಮನೆಯವರ ಸಂಸಾರ ಚಲೋ ನಡದರ ಮಾಡ್ಕೋತಿದ್ದಿ ಕಾರ್ಕಿ ಏ ಮಗನ ಮದವಿಯಾಗಿ ಮಡದಿ ಮನೆಗೆ ಬಂದ್ಲು ಮಗನ ಮದವಿಯಾಗಿ ಸೊಸಿ ಮನೆಗೆ ಬಂದ್ಲ ಸೊಸಿ ಸಿಕ್ಕಾಳೋ ಬೆರಕಿ ಮಾಡಿಕೊಂಡ ಸೊಸಿ ಸಿಕ್ಕಾಳೋ ಬೆರಕಿ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುದು ಒಮ್ಮೆ ಇಷ್ಟ್ಯಾಕೋ ನಿನ್ನ ಹಾರಕೆ ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟ್ಯಾಕೋ ನಿನ್ನ ಹಾರಕೆ ಅಂದ್ರ ಕೇಳಲಿಲ್ಲ ಸೊಕ್ಕಿಲಿ ಹೋಗಿ ಮಾಯಿ ಬಲಿಯಾಗ ಸಿಕ್ಕಿ ಮಗ ಸೊಸಿ ನಿನಗ ಬ್ಯಾರಿ ಹಾಕ್ಯಾರ ಕಟ್ಟಿದೊಂದು ನೆರಿಕೆ ಬರಲಿಲ್ಲ, ತಗಣಿ ಕೋಲ್ಯಾಗ ನಿನಗ ನಿತ್ತಿನೇ ಬರಲಿಲ್ಲ, ಕೊಡುತ್ತಿದಿ ಆ ಕಡಕಿ ಬೆಳತಾನ ಕುಂತ ಕೊಡುತ್ತಿದಿ ಆ ಕಡಕಿ. ಹುಟ್ಟಿ ಬಂದ ಮೇಲೆ ಸತ್ತ ಹೋಗುವುದೊಮ್ಮೆ ಇಷ್ಟಾಕೋ ನಿನ್ನ ಹಾರಿಕೆ. ಮಕ್ಕಳ ಸಾಕಷ್ಟು ಹಣದಿದೆ ಕೋಳಿ ಕುತ್ತಂಗ ಕುಡುಕಿ